ಸೌಧದ ಮುಂಭಾಗ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಆಚರಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ ಅಧಿಸೂಚನೆ ಪ್ರಕಟ, ನಾಮಪತ್ರ ಸಲ್ಲಿಕೆಗೆ ಚಾಲನೆ. ಮೊದಲನೇ ದಿನ ಬಿಜೆಪಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಗಳಿಂದ ಉಮೇದುವಾರಿಕೆ ಸಲ್ಲಿಕೆ. ಹೆಚ್ಚು ಮತದಾನಕ್ಕೆ ಜಿಲ್ಲಾ ಆಡಳಿತದಿಂದ ಮತದಾನ ಜಾಗೃತಿ ಅಭಿಯಾನ. ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ ನಾಳೆ ಆಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಇನ್ನೀಗ ಸಮೂಹ ಸ್ವರಗಳಲ್ಲಿರುವ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಶುಚಿಯಾಗಿ ನೀನತಿ ಬಹಿರಂತರ ಶುಚಿಯಾಗಿ ನೀನತಿ ಬಹಿರಂತರ ನಮೋ ನಮೋ ನಮ ಭಾರತ ನಾಯಕಿ ನಮೋ ನಮೋ ಸೌಭಾಗ್ಯ ಪ್ರದಾಯಕಿ ಸುಗಂಧಚಾರಿಣಿ ನಾನಾಮತ ಬಹುಭಾಷಾ ಮಾಲಿನಿ ವಿವಿಧ ಸುಸಂಸ್ಕೃತಿ ಸುಗಂಧಶಾಲಿನಿ ಪ್ರಗತಿಯ ಜೊತೆ ಪರಗತಿ ಪರಿಪಾಲಿನಿ ಪ್ರಗತಿಯ ಜೊತೆ ಪರಗತಿ ಪರಿಪಾಲಿನಿ ನಮೋ ನಮೋ ನವ ಭಾರತ ನಾಯಕಿ ನಮೋ ನಮೋ ಸೌಭಾಗ್ಯ ಪ್ರದಾಯಕಿ ಸಾಗಬೇಕು ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೇಸಿಗೆ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಪ್ರಕಾಶ್ ಕೆವಿ ಅವರೊಡನೆ ಸಂದರ್ಶನವಿದೆ. ಸಂದರ್ಶನ ಮಾಡ್ತಾರೆ ಪಿಎಂ ಜಗದೀಶ್ ಅವರು. ನಂತರ ಜನಪದ ಗೀತೆ ಕೂಡ ಇರುತ್ತೆ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಜ್ ಕರ್ ಲೇನಾ ಕಹೀ ಕೋಈ ಠಗ್ ನಾ ಲೇ. ಅಮ್ಮಾ ವೋ ಜಮಾನೇ ಗಯೇ ಅಬ್ ಗ್ರಾಹಕ್ ಕೋ ಕೋಈ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಈ ಶಂಕಾ ನಹೀ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಆಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕೃಷಿರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೇಳೋಣ ಬೇಸಿಗೆ ಬೆಳೆಗಳಲ್ಲಿ ಬೇರು ಹುಳುಗಳ ನಿರ್ವಹಣೆ ಈ ಕುರಿತಂತೆ ಡಾಕ್ಟರ್ ಪ್ರಕಾಶ್ ಕೆವಿ ಅವರೊಡನೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ನಾವು ಕೃಷಿಯನ್ನು ಮಾಡುವಾಗ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೇವೆ. ಅದರಲ್ಲಿ ಈ ಕೀಟಪೀಡೆಗಳ ಸಮಸ್ಯೆ ಕೂಡ ಬಹಳ ಮುಖ್ಯವಾದಂಥದ್ದು. ಮತ್ತು ನಾವು ಈ ಬೆಳೆಗಳನ್ನು ಬೆಳೆಯುವಾಗ ಪ್ರಾರಂಭದ ಹಂತದಲ್ಲಿ ಕೆಲವೊಂದು ಕೀಟಗಳ ಹಾವಳಿಯನ್ನು ನೋಡ್ತೇವೆ. ಅದರಲ್ಲಿ ಈ ಬೇರು ತಿನ್ನುವಂಥ ಹುಳುಗಳ ಕಾಟ ಕೂಡ ಬಹಳ ಮುಖ್ಯವಾದಂಥದ್ದು. ಈ ಒಂದು ಕೀಟಗಳು ಪ್ರಾರಂಭದ ಒಂದು ಹಂತದಲ್ಲಿ ಬಂದು ಆ ಒಂದು ಸಸಿಗಳನ್ನೇ ಕತ್ತರಿಸಿ ನಮಗೆ ಒಂದು ರೀತಿ ಆ ಬಿತ್ತನೆ ಸಮಯದಲ್ಲೇ ನಮ್ಮ ಜಮೀನನ್ನು ಒಂದು ರೀತಿ ಬೀಳ್ಬೀಳಾಗಿ ಮಾಡಿಬಿಡ್ತವೆ. ಮತ್ತು ನಮ್ಮ ರೈತ ಬಾಂಧವರಿಗೂ ಕೂಡ ಇದೊಂದು ರೀತಿ ತಲೆನೋವು ಅಂತಲೇ ಹೇಳ್ಬೋದು. ಯಾಕೆಂದರೆ ಇವು ಮಣ್ಣಲ್ಲಿರುವಂಥ ಕೀಟಗಳು. ತಾವಿವತ್ತು ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಈ ಬೇರು ಹುಳುಗಳ ಒಂದು ತೊಂದರೆ ಮತ್ತು ಇವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಬೇರು ಹುಳುಗಳ ಬಗ್ಗೆನೇ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ? ನೋಡಿ, ನಾವು ಯಾವುದೇ ಬೆಳೆಯನ್ನು ಬೆಳೆದರೂ ಸಹ ಯಾವ ಬೆಳೆಯೂ ಸಹ ಕೀಟಬಾಧೆಯಿಂದ ಮುಕ್ತವಾಗಿಲ್ಲ. ಹೌದು, ಒಂದಲ್ಲ ಒಂದು ಬಗೆಯ ಕೀಟ ನಮ್ಮ ಸಸ್ಯಗಳನ್ನು ತಿಂದು ನಾಶ ಮಾಡ್ತವೆ. ಈ ಕೆಲವು ಕೀಟಗಳೇನು ಮಾಡ್ತವೆ, ಅವು ಎಲೆಗಳನ್ನು ತಿನ್ನುತ್ತವೆ. ಮತ್ತೆ ಕೆಲವು ಕೀಟಗಳು ಚಿಗುರು, ಕಾಯಿಗಳು, ಹಣ್ಣನ್ನು ಕೊರತೆ ತಿಂತವೆ. ಮತ್ತೆ ಕೆಲವು ಕೀಟಗಳು ಕಾಂಡವನ್ನು ಕೊರೆದು ಒಳಗಿರ್ತಕ್ಕಂಥ ಕಿತ್ತಿರುಳನ್ನು ತಿಂತವೆ. ಆದರೆ ಈ ಬೇರುಳುಗಳು ಭಾರಿ ವಿಶೇಷ. ಇವು ತಮ್ಮ ಜೀವಿತಾವಧಿಯ ಬಹುತೇಕ ಕಾಲವನ್ನು ಭೂಮಿ ಒಳಗೆ ಕಳೆಯುತ್ತವೆ. ಹೌದು. ಮತ್ತು ಈ ಬೇರುಳುಗಳು ಈ ಜೀವಂತ ಬೇರುಗಳನ್ನು ತಿಂದು ಜೀವನವನ್ನು ಮಾಡ್ತವೆ. ಆದ್ದರಿಂದ ನಮ್ಮ ರೈತ ಬಾಂಧವರಿಗೆ ಈ ಬೇರುಳುಗಳು ತಮ್ಮ ಜಮೀನಲ್ಲಿ ಇದೆಯೋ ಇಲ್ಲವೋ ಅನ್ನತಕ್ಕಂಥದ್ದನ್ನು ಪತ್ತೆ ಹಚ್ಚೋದೆ ಭಾರಿ ಕಷ್ಟ. ಅವರಿಗೆ ಸಮಸ್ಯೆ ಗೊತ್ತಾಗೋದೊಳಗೆ ಸಾಕಷ್ಟು ಆರ್ಥಿಕ ಹಾನಿ ಉಂಟಾಗ್ಬಿಟ್ಟಿರುತ್ತೆ. ನಿಜ. ಅದರಿಂದ ಈ ಬೇರುಳುಗಳ ಬಗ್ಗೆ ನಾವು ಸ್ವಲ್ಪ ಪರಿಚಯ ಮಾಡಿಕೊಳ್ಳೋದು ಭಾರಿ ಭಾರಿ ಮುಖ್ಯವಾಗಿರುತ್ತೆ. ನೋಡಿ, ನಮ್ಮ ದೇಶದಲ್ಲಿ ಸುಮಾರು 2000 ಬಗೆಯ ಬೇರು ಹುಳುಗಳನ್ನು ಗುರುತಿಸಲಾಗಿದೆ. ಅವುಗಳಲ್ಲಿ ಸುಮಾರು 45 ಹೆಚ್ಚು ಪ್ರಭೇದಗಳ ಬೇರು ಹುಳುಗಳು ಅನೇಕ ವಾರ್ಷಿಕ ಮತ್ತು ಬಹುವಾರ್ಷಿಕ ಬೆಳೆಗಳನ್ನು ಬಾಧಿಸ್ತವೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ 25 ಹೆಚ್ಚು ಬೇರು ಹುಳುಗಳ ಪ್ರಭೇದಗಳಿದೆ. ಅವುಗಳಲ್ಲಿ ಭಾರಿ ಪ್ರಮುಖವಾಗಿರ್ತಕ್ಕಂಥವು ಅಂತಂದರೆ ನಮ್ಮ ನೆಲಗಡಲೆ, ಕಬ್ಬು ಮತ್ತು ಅಡಿಕೆ ಬೆಳೆಯನ್ನು ಬಾಧಿಸ್ತಕ್ಕಂಥ ಬೇರು ಹುಳುಗಳು. ಒಂದು ವಿಶೇಷ ಏನಪ್ಪಾ ಅಂತಂದರೆ ಈ ಬೇರು ಹುಳುಗಳ ಮರಿ ಹುಳುಗಳು ಜೀವಂತ ಬೇರುಗಳನ್ನು ತಿಂದು ಜೀವಿಸ್ತವೆ. ಅಂದ್ರೆ ಒಣಬೇರುಗಳನ್ನು ತಿನ್ನೋದಿಲ್ಲ, ಆದರೆ ಇವುಗಳ ಪ್ರೌಢ ಕೀಟಗಳು ಅಂದ್ರೆ ನಾವೇನು ದುಂಬಿ ಅಂತ ಹೇಳ್ತೀವಲ್ಲ, ಅವು ಬೇರೆ ಸಸ್ಯಗಳ ಎಲೆಗಳನ್ನು ತಿಂದು ಜೀವನ ಮಾಡ್ತವೆ. ಆದ್ದರಿಂದ ಇವೆರಡರ ವ್ಯತ್ಯಾಸ ರೈತರಿಗೆ ಗೊತ್ತಾಗೋದಿಲ್ಲ. ಅದು ಬಾರಿ ಮುಖ್ಯವಾದ ಒಂದು ವಿಶೇಷವಾದ ಅಂಶ ಅಂತ ಹೇಳಿ. ಸಾವಯವ ಅಂಶವನ್ನು ಏನು ಬಳಸ್ಕೊಳ್ಳಲ್ಲ ಇವು? ಈ ಸಾವಯವ ಅಂಶವನ್ನ ಬೇರು ಹುಳುಗಳ ಮೊದಲನೇ ಹಂತದ ಮರಿಗಳು ಬಳಸ್ಕೊಳತ್ತೆ. ಅದನ್ನು ನಾನು ಅವಳ ಜೀವನ ಚರಿತ್ರೆ ಬಗ್ಗೆ ಹೇಳಬೇಕಾದ್ರೆ ನಾನು ಮಾತಾಡ್ತೀನಿ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ, ರೈತರು ಸಾಮಾನ್ಯವಾಗಿ ಈ ಬೇರು ಹುಳುಗಳನ್ನ ಗೊಬ್ಬರದ ಹುಳುಗಳು ಅಂತ ತಿಳ್ಕೊಂಡು ಮೋಸ ಹೋಗೋದು ಜಾಸ್ತಿ. ಹೌದು, ಗೊಬ್ಬರದಲ್ಲೂ ಒಂಥರ ಬಿಳಿ ಹುಳುಗಳು ಇರ್ತವೆ. ಹೌದು, ಯಾಕಂದ್ರೆ ಈ ಬೇರು ಹುಳುಗಳು ಮತ್ತು ಗೊಬ್ಬರದ ಹುಳುಗಳು ಎರಡುವೆ ಆಕಾರದಲ್ಲಿ ಮತ್ತು ಬಣ್ಣದಲ್ಲಿ ಒಂದೇ ರೀತಿ ಇರುತ್ತೆ. ಮರಿ ಹಂತದಲ್ಲಿ ಈ ಕೆಲವು ದೈಹಿಕ ವಿನ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಇರುತ್ತೆ, ಆದ್ರೆ ಅದನ್ನ ರೈತರು ತಮ್ಮ ಜಮೀನಿನಲ್ಲಿ ಗುರ್ಸಕ್ಕಾಗೋದಿಲ್ಲ, ಅದರಿಂದ ಮೋಸ ಹೋಗ್ಬಿಡ್ತಾರೆ. ಅದರಿಂದ ಈ ಬೇರು ಹುಳುಗಳನ್ನ ಅವರು ಗುರುಸದೊಳಗೆ ಅವರಲ್ಲಿ ಸಾಕಷ್ಟು ಆರ್ಥಿಕವಾದ ಒಂದು ನಷ್ಟ ಉಂಟಾಗ್ಬಿಟ್ಟಿರುತ್ತೆ. ಅದರಿಂದ ಇವರು ನಿಯಂತ್ರಣ ಕ್ರಮವನ್ನು ಅನುಸರಿಸಬೇಕು ಅಂತಂದ್ರೆ ಅಷ್ಟು ಸುಲಭ ಅಲ್ಲ, ಅದಕ್ಕೆ ಬಹಳ ಶ್ರಮ ವಹಿಸಬೇಕಾಗತ್ತೆ. ಖಂಡಿತ. ಮುಖ್ಯವಾಗಿ ಈಗ ನಮ್ಮಲ್ಲಿ ಎಷ್ಟು ವಿಧದ ಬೇರು ಹುಳುಗಳಿದಾವೆ ಅಂತೀರಿ? ನಮ್ಮ ರಾಜ್ಯದಲ್ಲಿ 25ಕ್ಕೂ ಹೆಚ್ಚು ಪ್ರಭೇದ ಇರತಕ್ಕಂಥ ಬೇರುಗಳಿದೆ ತಿಳಿಸಿದ್ರಿ. ಅವುಗಳ ಪ್ರಮುಖವಾಗಿರತಕ್ಕಂಥದ್ದು ಈ ಕಬ್ಬು ಮತ್ತು ಶೇಂಗಾ, ಈ ಎರಡು ಬೆಳೆಯನ್ನು ಬಾಧಿಸತಕ್ಕಂಥ ಬೇರುಹುಳ ಹೋಲೋಟ್ರೆಕೇಸ್ ಸೆರಾಟಾ ಅಂತ ಇದರ ಒಂದು ವೈಜ್ಞಾನಿಕ ಹೆಸರು. ಅಡಿಕೆಯನ್ನು ಮೂರು ಪ್ರಭೇದದ ಬೇರುಹುಳುಗಳು ಬಾಧಿಸ್ತವೆ, ಲ್ಯೂಕೋಫಲಿಸ್ ಲೆಪಿಡೋಫೋರಾ, ಲ್ಯೂಕೋಫಲಿಸ್ ಬರ್ಮಿಸ್ಟ್ರಿ ಮತ್ತು ಲ್ಯೂಕೋಫಲಿಸ್ ಕೋನೆಫೋರಾ ಅಂತ. ಇದಲ್ಲದಲ್ಲೇ ಬೇರೆ ಬೇರೆ ಅನಮೊಲ ಜಾತಿಗೆ ಸೇರ್ತಕ್ಕಂಥ ಕೆಲವು ಬೇರುಹುಳುಗಳಿದೆ. ಆದರೆ ಈ ನಾನು ತಿಳಿಸಿದ ಬೇರುಹುಳುಗಳು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಬೇರುಹುಳುಗಳು. ಮುಖ್ಯವಾಗಿ ಇವು ಯಾವ ಹಂತದಲ್ಲಿ ಬೆಳೆಗಳಿಗೆ ತೊಂದರೆ ಕೊಡ್ತವೆ ಅಂತ? ಇವು ಬೇರುಹುಳುಗಳು ಮರಿ ಹಂತದಲ್ಲಿ, ಈ ಎಲ್ಲಾ ಬೇರುಹುಳುಗಳಲ್ಲಿ ನಾಲ್ಕು ಹಂತಗಳಿರುತ್ತೆ, ತಮ್ಮ ಜೀವನ ಚಕ್ರದಲ್ಲಿ ನಾಲ್ಕು ಹಂತಗಳನ್ನು ದಾಟುತ್ತೆ. ಮೊದಲನೇದು ಮೊಟ್ಟೆ, ಎರಡನೇದು ಮರಿ ಹುಳುಗಳು, ಮೂರನೇದು ಕೋಶಾವಸ್ಥೆ, ಮತ್ತು ನಾಲ್ಕನೇದು ಪ್ರೌಢ ಕೀಟ, ಅದನ್ನು ದುಂಬಿ ಅಂತ ಹೇಳ್ತೀವಿ. ಈ ವಿಶೇಷ ಏನಪ್ಪ ಅಂದ್ರೆ ಈ ನಾಲ್ಕು ಹಂತಗಳು ಭೂಮಿ ಒಳಗೇನೆ ಇರುತ್ತೆ, ಆದ್ರೆ ಒಂದೇ ಒಂದು ಸಲ ಮಾತ್ರ ಈ ಬೇರುಹುಳು ಹೊರಗಡೆ ಬರುತ್ತೆ, ಅದು ದುಂಬಿಯಾಗಿ, ಪ್ರೌಢ ಕೀಟವಾಗಿ. ಅದು ಗಂಡು ಹೆಣ್ಣಿನ ಮಿಲನಕ್ಕೋಸ್ಕರ ಮಾತ್ರ ಹೊರಗಡೆ ಬರ್ತಕ್ಕಂಥದ್ದು, ಸಂಪರ್ಕಕ್ಕೋಸ್ಕರ ಬರುತ್ತೆ. ಈ ಬೇರು ಹುಳುಗಳದ್ದು ಜೀವನ ಚರಿತ್ರೆ ಏನಪ್ಪ ಅಂತಂದ್ರೆ, ಈ ಬೇರು ಹುಳುಗಳಲ್ಲಿ ನಾನು ಮಿಲನವನ್ನೊಂದಕ್ಕೆ ಹೇಳಿದ ದುಂಬಿಗಳು ಇವು ಮುಂಗಾರು ಮಳೆನಲ್ಲಿ, ಅಂದ್ರೆ ಮೊದಲನೇ ಮಳೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಮಳೆ. ಬೆಳಿಗ್ಗೆ ಚೆನ್ನಾಗಿ ಮಳೆ ಆದ್ರೆ ಸಂಜೆ ದುಂಬಿಗಳು ಹೊರಗಡೆ ಬರುತ್ತೆ. ಯಾಕಾಗಿ ಅವಾಗಲೇ ಯಾಕೆ ಬರಬೇಕು ಅಂತೀರಿ, ಮಳೆಗಾಲದ ಪ್ರಾರಂಭದಲ್ಲೇ ಯಾಕೆ ಹೊರಗಡೆ? ಇದು ಒಂದು ಒಳ್ಳೆ ಪ್ರಶ್ನೆನೆ. ಈ ಮಳೆಗಾಲ ಹಂತದಲ್ಲಿ ಏನಾಗುತ್ತಂದ್ರೆ ಭೂಮಿ ತೇವವಾಗಿರುತ್ತೆ ಮೊದಲನೇದಾಗಿ, ಈ ದುಂಬಿಗಳು ಹೊರಗಡೆ ಬರೋದಕ್ಕೆ ಮತ್ತೆ ಒಳಗಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ ಬೇರು ಹುಳುಗಳ ಮುಖ್ಯ ಆಹಾರ ಬೇರುಗಳು, ಹೌದು ಸಸ್ಯಗಳು, ಮತ್ತು ಪ್ರೌಢ ದುಂಬಿಗಳ ಆಹಾರ ಚಿಗುರು ಎಲೆಗಳು. ಈ ಮಳೆಗಾಲದಲ್ಲಿ ಎರಡು ಸಿಗೋದ್ರಿಂದ ಈ ಹಂತವನ್ನು ನಾವು ಜೀವ ವಿಕಾಸನ ಒಂದು ಕ್ರಿಯೆಯಲ್ಲಿ ಹೊಂದಿಕೊಂಡು ಬಂದಿದೆ ಅಂತ ಹೇಳ್ಬೋದು. ಈ ದುಂಬಿಗಳು ಸಂಜೆ, ಈ ಹೋಲೋಟ್ರೈಕೆ ಸೆರಾಟಾ ಜಾತಿಗೆ ಸೇರ್ತಕ್ಕಂತಹ ದುಂಬಿ ಸಂಜೆ 7:20 to 7:30 ಸರಿಯಾಗಿ ಭೂಮಿಯಿಂದ ಹೊರಗಡೆ ಹಾರುತ್ತೆ. ಅದೇ ಸಮಯನೇ ನಿಗದಿ ಮಾಡಿಕೊಂಡಿದೆ. ಏನಿರ್ಬೋದು ಕಾರಣ ಅಂತ? ಇದಕ್ಕೆ ನಾವು ಏನು ಕಾರಣ ಅಂತ ಹೇಳಕ್ ಬರೋದಿಲ್ಲ. ವೈಜ್ಞಾನಿಕವಾಗಿ ಅಂತ ಒಂದು ನಿರ್ದಿಷ್ಟವಾದ ಒಂದು ಉತ್ತರ ನಮಗೆ ಸಿಕ್ಕಿಲ್ಲ. ಅಂದ್ರೆ ದುಂಬಿಗಳು ಅವು ರೂಪಾಂತರ ಹೊಂದಿ ಮಣ್ಣಲ್ಲೇ ಇರ್ತವೆ, ಹೌದು, ಕಾಯ್ತಾ ಇರ್ತವೆ ಅಂತ ಹೇಳಬಹುದು. ನಾನು ಈ ಜೀವನ ಚರಿತ್ರೆಯನ್ನ ಇನ್ನು ವಿಸ್ತಾರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದುಂಬಿಗಳು ಸಂಜೆ 7:20 to 7:30 ಹಂತದಲ್ಲಿ ಭೂಮಿಯಿಂದ ಹೊರಗಡೆ ಬರುತ್ತೆ. ಇದಕ್ಕೆ ಒಂದು ಅಂಶವನ್ನ ನಾವು ಹೇಳ್ಬೋದು, ಏನಂದ್ರೆ ಆ ಸಂದರ್ಭದಲ್ಲಿ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಇರುತ್ತೆ, ತಂಪಿರುತ್ತೆ. ಸೊ ಅದರಿಂದ ಈ ಕೀಟಗಳಿಗೆ ಯಾವುದೇ ಹಾನಿ ಸಂಭವಿಸೋದಿಲ್ಲ. ಮತ್ತು ಬೆಳಗಿನ ಹೊತ್ತಿನಲ್ಲಿ ಇವು ಹಾರಕ್ಕೆ ಶುರು ಮಾಡಿದ್ರೆ ಅವು ಒಂದು ಈ ಅನೇಕ ಬೇರೆ ಪರಭಕ್ಷಕ ಕೀಟಗಳಿಗೆ ತುತ್ತಾಗಿ ಅವುಗಳ ಸಂತತಿನ ಸಮಸ್ಯೆ ಆಗ್ಬೋದು. ಅದರಿಂದ ಇವು ಆ ಒಂದು ಸಂಜೆ ಸಮಯವನ್ನು ಆರಿಸಿಕೊಂಡಿರ್ಬೋದು. ನಂತರ ಹೊರಗಡೆ ಬಂದಂತಹ ದುಂಬಿಗಳು ಹತ್ತಿರದಲ್ಲಿರತಕ್ಕಂತಹ ಬೇವು, ಅರಳಿ, ಹುಣಸೆ, ನುಗ್ಗೆ ಇತ್ಯಾದಿ ಮರಗಳ ಮೇಲೆ ಹೋಗಿ, ಬಾರೆ ಮರ, ಅವುಗಳ ಮರದ ಮೇಲೆ ಕೂತ್ಕೊಂಡು ಅಲ್ಲಿ ಗಂಡು ಹೆಣ್ಣುಗಳ ಮಿಲನ ಆಗುತ್ತೆ. ಮಿಲನ ಹೊಂದಿದ ತಕ್ಷಣನೇ ಅವು ಆ ಎಲೆಗಳನ್ನ ತಿನ್ನುತ್ತೆ. ಮಿಲನ ಆದ್ಮೇಲೆ ಮಿಲನ ಆದ ತಕ್ಷಣನೇ ನಂತರ ಬೆಳಗಿನ ಜಾವದ ಹೊತ್ತಿಗೆ ದುಂಬಿಗಳು ಮತ್ತೆ ಮಣ್ಣನ್ನು ಸೇರುತ್ತೆ. ಓಹೋ, ಮತ್ತೆ ಮಣ್ಣು ಸೇರುತ್ತವೆ. ಮತ್ತೆ ಮಣ್ಣು ಸೇರುತ್ತೆ. ಎರಡು ದುಂಬಿಗಳು, ಗಂಡು ಹೆಣ್ಣು ಎರಡು ಸೇರುತ್ತೆ. ನೀವು ಸಂಜೆ ನೋಡಿದಾಗ ಇರ್ತಕ್ಕಂಥ ದುಂಬಿಗಳು ಬೆಳಿಗ್ಗೆ ಹೊತ್ತಿರೋದಿಲ್ಲ. ಈ ರೀತಿ ಮಿಲನ ಹೊಂದಿರತಕ್ಕಂಥ ಹೆಣ್ಣು ಕೀಟ ನಂತರ ಅದು ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ. ಮೊದಲು ಒಂದು 4-5 ದಿನಗಳು ಮೊಟ್ಟೆ ಇಡೋದಿಲ್ಲ, ನಂತರ ಅದು ಮೊಟ್ಟೆ ಇಡಕ್ಕೆ ಶುರು ಮಾಡುತ್ತೆ. ಒಂದು ದುಂಬಿ ಕನಿಷ್ಠ ಅಂದ್ರೆ 50-60 ಮೊಟ್ಟೆನ ಇಡುತ್ತೆ. ಮತ್ತೆ ಇವು ಮಿಲನ ಒಂದೋದಕ್ಕೆ ಪುನಃ ಪುನಃ ವಾಪಸ್ ಮನೆ ಬರ್ತಾನೆ ಇರುತ್ತೆ. ಗಂಡು ಹೆಣ್ಣು ಮತ್ತೆ ಬರ್ತಾ ಇರ್ತವೆ. ಹೀಗೆ ಒಂದು 20-25-30 ದಿನಗಳ ಒಳಗೆ ಈ ದುಂಬಿಗಳ ಚಟುವಟಿಕೆ ನಡೆಯುತ್ತೆ. ಅದಾದ ನಂತರ ದುಂಬಿಗಳ ಚಟುವಟಿಕೆ ನಿಂತೋಗುತ್ತೆ. ಅಂದ್ರೆ ಅವು ಸಾವನ್ನಪ್ಪುತ್ತವೆ. ಸಾವನ್ನಪ್ಪುತ್ತೆ, ಮುಗಿಯುತ್ತೆ ಅಲ್ಲಿಗೆ. ಅಂದ್ರೆ ಮಣ್ಣಲ್ಲೇ ಸಾವನ್ನಪ್ಪುತ್ತೆ. ನಂತರ 10-12 ದಿನಗಳ ಒಳಗೆ ಮೊಟ್ಟೆಗಳು ಒಡೆದು ಮರಿ ಈಚೆ ಬರುತ್ತೆ. ಈ ಮರಿಗಳಲ್ಲಿ 3 ಹಂತಗಳು. ಈ 3 ಹಂತದಲ್ಲಿ ಮೊದಲನೇ ಹಂತದ ಮರಿ ಹುಳು, ತಾವು ಆವಾಗಲೇ ಒಂದು ಅಂಶವನ್ನು ಪ್ರಸ್ತಾವ ಮಾಡಿದ್ರಿ, ಸಾವಯವ ಅಂಶವನ್ನು ತಿಂದು ಬದುಕುತ್ತೆ. ಮೊದಲನೇ ಹಂತದ ಮರಿ ಹುಳು ಯಾವುದೇ ಬೇರನ್ನ ತಿನ್ನೋದಿಲ್ಲ. 2nd ಹಂತದ ಮರಿ ಮತ್ತು 3rd ಹಂತದ ಮರಿಗಳು ಜೀವಂತ ಬೇರನ್ನ ಹುಡುಕೊಂಡು ಶುರು ಮಾಡುತ್ತೆ. ಆದ್ರಿಂದ ಈ 3rd ಹಂತದ ಮರಿಗಳು ಅತ್ಯಂತ ವಿನಾಶಕಾರಿ ಅಂತ, ಹೆಚ್ಚು ತೊಂದರೆ ಕೊಡುವಂತ ಆರ್ಥಿಕವಾಗಿ. ಹೌದು, ಈ ಶೇಂಗಾದಲ್ಲಿ ನೋಡಿ, ಅದಕ್ಕೆ ತಾಯಿ ಬೇರು ಒಂದೇ ಒಂದು ಇರೋದ್ರಿಂದ ನಿಜ ಅದು ಒಂದು ಸಲ ಕಡಿದ್ರೆ ಆ ಗಿಡ ಸುತ್ತಾಗುತ್ತೆ, ಗಿಡನೇ ಒಣಗದಂಗ ಆಗ್ಬಿಡುತ್ತೆ. ಮೇಲ್ಗಡೆ ಎಳೆದ್ರೆ ಕಿತ್ತರೆ ಸುಲಭ ಕಿತ್ತು. ಹೌದೌದು. ಇದನ್ನ ಹೇಗೆ ನೀವು ಗುರುತಿಸಬಹುದು ಅಂತಂದ್ರೆ, ಈ ಬಾಧೆಗಳು ಆಗಿರತಕ್ಕಂತಹ ನೀವು ಹೊಲದಲ್ಲಿ ನಿಂತುಕೊಂಡ್ರೆ ಒಂದು ಸಾಲಲ್ಲಿ ಒಂದು 5-6 ಗಿಡ ಸಾಲಕ್ಕೆ ಒಣಗಿ ಬಿದ್ದೋಗಿರುತ್ತೆ. ಅಂದ್ರೆ ಒಂದು ಬೇರು ಹುಳ, 3rd ಬೇರು ಹುಳ ಒಂದು ಗಿಡ ಆದ ನಂತರ ಒಂದು ಗಿಡ ಸಸಿಯನ್ನ ತಿನ್ಕೊಂಡು ಮುಂದಕ್ಕೆ ಹೋಗುತ್ತೆ. ನೀವು ನಿಮ್ಮ ಬೆರಳಿನಿಂದ ಅದನ್ನ ಮೀಟಿ ತೆಗೆದ್ರೆ, ಆ ಕೊನೆ ಅಥವಾ ಅದರ ನಂತರದ ಗಿಡವನ್ನು ಮೀಟಿ ತೆಗೆದ್ರೆ ನಿಮಗೆ ಒಂದು ಬಿಳಿ ಆಕಾರದ ಒಂದು ಮರಿ ಹುಳ ಸಿಗುತ್ತೆ. ಈ ರೀತಿ ತಿನ್ನುತ್ತೆ. ಅದಾದ ನಂತರ ಅದು ಕೋಶಾವಸ್ಥೆಗೆ ಹೋಗುತ್ತೆ. ಒಂದು 2.5-3 ತಿಂಗಳು ಈ ಮರಿ ಹುಳ ಹಂತದಲ್ಲಿದ್ದು ನಂತರ ಕೋಶಾವಸ್ಥೆಗೆ ಹೋಗುತ್ತೆ. ಒಂದು ಸ್ವಲ್ಪ ಆಳಕ್ಕೆ ಭೂಮಿ ಒಳಗಡೆ ಹೋಗಿ ಒಂದು ಮಣ್ಣಿನಲ್ಲಿ ವಿಶೇಷವಾಗಿ ಗೂಡನ್ನು ಕಟ್ಟಿಕೊಂಡು ಅದರಲ್ಲಿ ಕೋಶಾವಸ್ಥೆ ಹೋಗುತ್ತೆ. ಅಲ್ಲಿ ಒಂದು 30-35 ದಿನಗಳ ಇದ್ದು ನಂತರ ದುಂಬಿಯಾಗಿ ಹೊರಗಡೆ ಬಂದು ಮಣ್ಣಲ್ಲೇ ಉಳ್ಕೊಳ್ಳುತ್ತೆ. ಕುಡಿಕೆಯಿಂದ ಹೊರಗಡೆ ಬರುತ್ತೆ. ಕುಡಿಕೆಯಿಂದ ಮಣ್ಣಲ್ಲೇ ಹೊರಗಡೆ ಬಂದು ಅಲ್ಲೇ ಇರುತ್ತೆ. ಭೂಮಿ ಒಳಗೇನೆ ಇರುತ್ತೆ. ಮತ್ತೆ ಇದು ಮುಂಗಾರು ಮಳೆ ಆದಾಗ ಹೊರಗಡೆ ಬರುತ್ತೆ. ಅಂದ್ರೆ ವರ್ಷಕ್ಕೊಂದೇ ಇದ್ರದ್ದು ಹೌದು ಜೀವನ ಚಕ್ರ ಆಗುತ್ತೆ. ಮೊಟ್ಟೆಯಿಂದ ಮತ್ತೆ ಇನ್ನೊಂದು ಮೊಟ್ಟೆ ಆಗೋದಕ್ಕೆ 1 ವರ್ಷಗಳ ಕಾಲ ಬೇಕು ಬೇಕಾಗತ್ತೆ. ಇದು ಈ ನೆಲಗಡಲೆಯ ಒಂದು ಬೇರು ತಿನ್ನುವಂತ ಹುಳನ್ನ ಜೀವನ ಚಾರಾಟದ ಜೀವನದ ಚರಿತ್ರೆ ಈ ರೀತಿ ಇರುತ್ತೆ. ಮುಖ್ಯವಾಗಿ ಇವುಗಳ ಹಾವಳಿ ಕಪ್ಪು ಮಣ್ಣಲ್ಲಿ ಜಾಸ್ತಿ ಇರುತ್ತೆ, ಕೆಂಪು ಮಣ್ಣಲ್ಲಿ ಜಾಸ್ತಿ ಇರುತ್ತೆ. ಈ ಓಲೋಟ್ರೆಕೆ ಸರಾಟ ನಮ್ಮ ಕರ್ನಾಟಕ ರಾಜ್ಯದ ಬಯಲುಸೀಮೆ, ಅಲ್ಲಿ ಮರಳಂಶ ಕಡಿಮೆ ಇದ್ದು ಕೆಂಪು ಮಣ್ಣು ಜಾಸ್ತಿ ಇರತಕ್ಕಂಥ ಪ್ರದೇಶದಲ್ಲಿ ಇದು ಜಾಸ್ತಿ. ಕಪ್ಪು ಮಣ್ಣಲ್ಲಿ ಕಡಿಮೆ. ಅಂದ್ರೆ ಅದಕ್ಕೇನು ಗಾಳಿ ಕೊರತೆ ಆಗ್ಬೋದು. ಕಾರಣ ಅಂದ್ರೆ ಈ ಕಪ್ಪು ಮಣ್ಣಲ್ಲಿ ಜಿಗುಟಿನಂಶ ಜಾಸ್ತಿ ಇರೋದ್ರಿಂದ ಅದಕ್ಕೆ ಸುಲಭವಾಗಿ ಅಡಚಣೆ ಚಲನೆಗೆ ಅಡಚಣೆ. ಆದ್ರಿಂದ ಕೆಂಪು ಮಣ್ಣಲ್ಲೇ ಜಾಸ್ತಿ, ಕೆಂಪು ಮಣ್ಣಲ್ಲಿ ಮರಳು ಮಿಶ್ರಿತ ಇರತಕ್ಕಂಥ ಕೆಂಪು ಮಣ್ಣಲ್ಲಿ ಇದರ ಹಾವಳಿ ತುಂಬಾ ಜಾಸ್ತಿ ಇರುತ್ತೆ. ತಾವು ಈಗ ಲಕ್ಷಣಗಳನ್ನ ಸೂಕ್ಷ್ಮವಾಗಿ ವಿವರಿಸಿದ್ರಿ. ಸಾಲ ಸಾಲಾಗಿ ಒಂದು 4-5 ಗಿಡಗಳು ಬಾಡಿ ಇರುವಂತಹದ್ದು. ಹೌದು, ಅದೇ ಮುಖ್ಯವಾದ ಲಕ್ಷಣ. ಅದೇ ಮುಖ್ಯವಾದ ಲಕ್ಷಣ ಇದರದು. ಮತ್ತೆ ರೈತರಿಗೆ ಇಲ್ಲಿ ಇದು ಅವಕಾಶನೇ ಕೊಡಲ್ಲ ಅಂತೀರಿ. ಹೌದು, ಇದು ಬಿತ್ತನೆಯಾದ ಒಂದು ಮೊದಲನೇ ವಾರದಿಂದ ಹಿಡಿದು 3 ತಿಂಗಳವರೆಗೆ ಇದು ಹಾವಳಿ ನಡೀತಾನೆ ಇರುತ್ತೆ. ಆದ್ರಿಂದ ರೈತರು ಅವ್ರು ನೋಡೋದ್ರೊಳಗೆ ಬಿತ್ತನೆ ಮಾಡಿ ನಂತರ ಅವ್ರು ನೋಡೋದ್ರೊಳಗೆ ಅವ್ರ ಸಸಿಗಳಾಗಲೇ ಸಾಯಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ಅವ್ರಿಗೆ ಮೇಲ್ಗಡೆಯಿಂದ ಯಾವ ಒಂದು ಲಕ್ಷಣ ಕಾಣಿಸಲ್ಲ, ಒಣಗದಾಗಲೇ ಗೊತ್ತಾಗುತ್ತೆ ಇದರಿಂದ ಏನೋ ಸಮಸ್ಯೆ ಆಗಿದೆ ಅಂತ. ಅವ್ರು ಕಿತ್ತು ನೋಡಿದ್ರೆ ಸಸಿ ಮಾತ್ರ ಕೈಗೆ ಬರುತ್ತೆ, ಅಲ್ಲಿ ತುಂಡಾಗಿರೋದು ಗೊತ್ತಾಗಿರುತ್ತೆ. ಹೌದು, ಕಡ್ದಿರೋದು ಗೊತ್ತಾಗುತ್ತೆ. ಇದು ಈ ನೆಲಗಡಲೆಯಲ್ಲಿ ಬೇರು ಹುಳು ಈ ಓಲೋಟ್ರೆಕೆ ಕಬ್ಬಿನಲ್ಲಿ ಹೇಗೆ ತೊಂದರೆ ಕೊಡುತ್ತೆ ಅಂದ್ರೆ, ಕಬ್ಬಿನಲ್ಲಿ ಸಹ ಇದೇ ಓಲೋಟ್ರೆಕೆ ಸೆರಾಟನೆ ಓಲೋಟ್ರೆಕೆ ಸೆರಾಟ ಪ್ರಭೇದನೆ ಕೆಲಸ ಮಾಡೋದು ಹಾವಳಿ ಮಾಡತಕ್ಕಂಥದ್ದು. ಇಲ್ಲೂ ಸಹ ಅದರ ಜೀವನ ಚರಿತ್ರೆ ಇದೇ ರೀತಿ ಇರುತ್ತೆ. ದುಂಬಿ ನಂತರ ಮಳೆಗಾಲದಲ್ಲಿ ಹೊರಗಡೆ ಬರ್ತಕ್ಕಂಥದ್ದು, ಮೊಟ್ಟೆ ಇಡೋದು, ಮರಿ ಹುಳು ಬೇರನ್ನು ತಿಂತಕ್ಕಂಥದ್ದು, ಕೋಶಾವಸ್ಥೆ ಹೋಗೋದು ಎಲ್ಲ ಇರುತ್ತೆ. ಕಬ್ಬಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ, ಬಿತ್ತನೆ ಕಬ್ಬು ಅಂದ್ರೆ ಹೊಸದಾಗಿ ನೆಟ್ಟಂತಹ ಕಬ್ಬಿನ ತೋಟದಲ್ಲಿ ಹಾವಳಿ ಕಡಿಮೆ ಇರುತ್ತೆ. ಮೊದಲನೇ ಬೆಳೆನಲ್ಲಿ ಬಿತ್ತನೆ ಕಬ್ಬು ಅಂತ ಹೇಳಿ. ಕೂಳೆ ಬೆಳೆಯಲ್ಲಿ ಇದರ ಹಾವಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಏನಿರ್ಬೋದು ಕಾರಣ ಅಂತೀರಿ? ಈ ಬೇರು ಹುಳುಗಳ ಒಂದು ವಿಶೇಷ ಗುಣ ಏನಂದ್ರೆ, ಅವು ಒಂದು ಪ್ರದೇಶಕ್ಕೆ ಅವು ಹೊಂದ್ಕೊಂಡ್ರೆ ತಳೆ ಊರ್ತವೆ. ಅಲ್ಲಿರ್ತಕ್ಕಂತಹ ಅವಕ್ಕೇನು ನಾವು ಸಂಪನ್ಮೂಲ ಅಂತ ಹೇಳ್ತೀವಿ, ರಿಸೋರ್ಸ್, ಅದಕ್ಕೆ ಯಾವಾಗ ಸದಾಕಾಲ ಸಿಗ್ತಾ ಇದ್ದಾಗ ಅವು ಅಲ್ಲೇ ಇರುತ್ತೆ, ಅವು ಬೇರೆ ಕಡೆ ಹೋಗೋದಿಲ್ಲ. ಒಂದ್ಸಲ ಅಲ್ಲಿರ್ತಕ್ಕಂಥ ಸಂಪನ್ಮೂಲ ಮುಗೀತು ಅಂದಾಗ ಮತ್ತೆ ಸಂಪನ್ಮೂಲಕ್ಕೆ ಅಡಚಣೆ ಉಂಟಾದಾಗ ಮಾತ್ರ ಅವು ಆ ಒಂದು ಪ್ರದೇಶನ ಬಿಟ್ಟು ಹೊರಗಡೆ ಹೋಗುತ್ತೆ. ಅಂದ್ರೆ ಬೆಳೆ ಇಲ್ದಾಗ್ಲೂ ಇದಕ್ಕೇನು ತೊಂದರೆ ಆಗೋದಿಲ್ಲ? ಇಲ್ಲ, ಅವು ಬೆಳೆ ಇಲ್ದಿದ್ದಾಗ ಅಂತಂದ್ರೆ ಬೇರೆ ಬೇರಿರ್ತಕ್ಕಂಥ ಸಸ್ಯಗಳು ಸಿಕ್ಕೇ ಸಿಗುತ್ತೆ. ಕಳೆಗಳನ್ನಕ್ಕಿಂತ ಇನ್ನು ಸುತ್ತಮುತ್ತ ಇರ್ತಕ್ಕಂಥ ಕಬ್ಬಿನ ಗದ್ದೆಗಳು, ಈಗ ಕಬ್ಬಿನ ಗದ್ದೆ ಒಬ್ಬ ರೈತನಿಂದ ಇನ್ನೊಬ್ಬ ರೈತನಿಗೆ ವ್ಯತ್ಯಾಸ ಆಗೋದು ಊರಲ್ಲಿ ಅಷ್ಟೇ, ಆದ್ರೆ ಬೇರೆ ಹುಳುಗಳ ಎಲ್ಲಾ ಪ್ರದೇಶಗಳು ಒಂದೇ ಆಗಿರುತ್ತೆ, ಅದರಿಂದ ಅದು ಅಲ್ಲೇ ತಳ ಊರುತ್ತೆ. ಇವು ಅಲ್ಲೂ ಕೂಡ ಬೇರನ್ನೇ ಕತ್ತರಿಸುತ್ತೆ? ಹೌದು, ಇಲ್ಲೂ ಬೇರನ್ನು ಕತ್ತರಿಸುತ್ತೆ. ತುಂಡುಗಳಿಗೆ ಏನು ತೊಂದರೆ ಕೊಡಲ್ಲ ಇವು? ಇದ್ರ ಬಾಧೆ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಈ ಬಿತ್ತನೆ ಕಬ್ಬಿನ ತುಂಡನ್ನೇ ತಿನ್ನುತ್ತೆ. ಓಹ್, ಅದು ಇದೆ. ನಂತರ ಬೇರು, ಮತ್ತೆ ಅಲ್ತಿರ್ತಕ್ಕಂತಹ ಬೇರೆ ಸುತ್ತಮುತ್ತ ಇರ್ತಕ್ಕಂತಹ ಎಲ್ಲಾ ಅಂಶಗಳು. ಕೆಲವೊಮ್ಮೆ ಅದಕ್ಕೆ ತಿನ್ನೋದಕ್ಕೆ ಏನೂ ಸಿಕ್ಲಿಲ್ಲ ಅಂದ್ರೆ ಅವು ಸೀದಾ ಕಬ್ಬಿನ ಒಳಗಡೆ ನುಗ್ಗುತ್ತೆ ಮೇಲ್ಗಡೆ, ಕೊರ್ಕೊಂಡ್ ಮೇಲೆ ಬರುತ್ತೆ. ಮತ್ತೆ ನಿಮಗೆ ಒಂದು ಕಬ್ಬು ನೆಟ್ಟಂತಹ ಒಂದು ಕೂಳೆ ಬೆಳೆ ಕಬ್ಬು, ಮೂರ್ನಾಲ್ಕು ಜಲ್ಲೆ ಇರ್ತಕ್ಕಂಥ ಕಬ್ಬನ್ನ ನೀವು ಆರೋಗ್ಯವಾಗಿರ್ತಕ್ಕಂಥ ಸಸ್ಯವನ್ನ ಅಳ್ಳಡ್ಸಕ್ ಆಗೋದಿಲ್ಲ. ಆದ್ರೆ ತೀವ್ರವಾಗಿ ಕಬ್ಬಿನ ಈ ಬೇರುಳದ ಬಾಧೆಗೊಳಗಿರ್ತಕ್ಕಂತಹ ಆ ಒಂದು ಸಸ್ಯವನ್ನ ಒಬ್ಬ ವ್ಯಕ್ತಿ ಸಲೀಸಾಗಿ ಭೂಮಿಯನ್ನು ಕಿತ್ತು ಬಿಡಬಹುದು, ಅದಕ್ಕೆ ಯಾವುದೇ ಆಧಾರದ ಇಲ್ಲದಲ್ಲಿ ನಿಂತಿರುತ್ತೆ. ಮತ್ತೆ ಒಂದು ಕಬ್ಬು ಕಬ್ಬಿನ ಬುಡದಲ್ಲಿ ನಿಮಗೆ 5-7 or 12 ಬೇರುಳುಗಳು ಸಿಗಬಹುದು. ಓಹೋ, ಒಂದು ಕಬ್ಬಿನ ಜಲ್ಲೆ ಕೆಳಗಡೆ ಅಂದ್ರೆ ಇವುಗಳ ಒಂದು ಹಾವಳಿಯ ತೀವ್ರತೆ ಮೇಲೆ ಈ ರೀತಿ ಇರುತ್ತೆ, ಸಂಖ್ಯೆಗಳು ನಿರ್ಧಾರವಾಗುತ್ತೆ. ನಂತರ ಈ ಕಬ್ಬಿನ ಗದ್ದೆಯಲ್ಲಿ ಹೊಸದಾಗಿ ನೆಟ್ಟ ಕಬ್ಬಿನ ಗದ್ದೆನಲ್ಲಿ ಈ ಬಾಧೆ ಸಾಮಾನ್ಯವಾಗಿ ಈ ಹೊರಗಡೆ ಬದುಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ ಅಲ್ಲಿ, ಅಂದ್ರೆ 4-5 ಗುಂಪುಗಳಲ್ಲಿ ಮಾತ್ರ ಕಾಣಿಸುತ್ತೆ. ಈ ರೀತಿ ಇದ್ದಾಗ ಅದು ಹೊಸದಾಗಿ ಬಾಧೆಗೆ ಒಳಗಾಗ್ತಿರ್ತ ಪ್ರದೇಶ ಅಂತ ನಾವು ತಿಳ್ಕೊಬಹುದು. ಒಂದು ಸಲ ಇದು ಜಾಸ್ತಿ ಆದಾಗ ಒಳಕ್ಕೂ ಕೂಡ ಬಂದ್ಬಿಡುತ್ತೆ. ಈ ಬಾಧೆಗಳಾಗಿರ್ತಕ್ಕಂಥ ಕಬ್ಬು ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಎಲೆಯೆಲ್ಲ ಹಳದಿ ಆಗುತ್ತೆ, ನಂತರ ಒಣಗುತ್ತೆ, ಕಬ್ಬಿನ ಗಿಣ್ಣುಗಳ ಅಂತರ ಕಡಿಮೆ ಆಗಿ ಗಿಡ್ಡವಾಗುತ್ತೆ, ಗಿಡ ಕುಬ್ಜವಾಗುತ್ತೆ, ಮತ್ತೆ ನೀವು ಸಲೀಸಾಗಿ ಕಿತ್ತಾಕ್ಬಿಡ್ಬೋದು. ಇವು ಮುಖ್ಯವಾದ ಅಂಶ. ಮತ್ತೆ ಸಕ್ಕರೆ ಅಂಶ ಸಹ ಈ ಕಬ್ಬಿನಲ್ಲಿ ಕಡಿಮೆ ಆಗುತ್ತೆ. ಇದು ಬಾಧೆ ಒಂದು ಲಕ್ಷಣ. ಇನ್ನು ನಮ್ಮ ರೈತ ಬಾಂಧವರು ಏನೇನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಇದರ ಹಾವಳಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಂತಿದೆ? ನೋಡಿ, ಬೇರು ಹುಳುಗಳು ಭಾರಿ ವಿಶೇಷ. ತಮ್ಮ ಜೀವಿತಾವಧಿಯ ಮುಕ್ಕಾಲು ಭಾಗ ಅವಧಿಯನ್ನ ಭೂಮಿಯೊಳಗೆ ಕಳೆಯೋದ್ರಿಂದ ಏನು ಒಳಗಡೆ ನಡೀತಿದೆ ಅಂತ ಗೊತ್ತಾಗೋದಿಲ್ಲ. ನಿಜ ನಿಜ. ಆದರೆ ಈ ಬೇರೆ ಕೀಟಗಳನ್ನ ನಾವು ನಿರ್ವಹಣೆ ಮಾಡ್ದಂಗೆ ಅವುಗಳ ಒಂದು ನಿರ್ವಹಣಾ ತಂತ್ರಗಳನ್ನ ಇದಕ್ಕೆ ಯಥಾವತ್ತಾಗಿ ನಾವು ಅಳವಡಿಸಕ್ಕಾಗೋದಿಲ್ಲ. ವಿಶೇಷವಾದ ಕ್ರಮಗಳನ್ನ ವಿಶೇಷ ಕ್ರಮ ತಗೋಬೇಕು. ಇದನ್ನಾಗಲೇ ಕಬ್ಬು ಬೆಳೀತಕ್ಕಂಥ ಪ್ರದೇಶ ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಈ ಕಡೆ ಎಲ್ಲ ಹಿಂದೆ ಮಾಡಿದ್ದಾರೆ. ಒಂದು 25-30 ವರ್ಷಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಅದನ್ನ ಬೇರುಳುಗಳನ್ನ ನಿಯಂತ್ರಣ ಮಾಡಿದ್ರು. ಏನ್ ಕ್ರಮ ಅಂತೀರ ಅದು, ಏನ್ ಕಾರ್ಯಕ್ರಮ ಅಂತೀರ? ನೋಡಿ, ನಾವು ಈ ನಿಯಂತ್ರಣ ಕ್ರಮ ಅನುಸರಿಸಕ್ಕಿಂತ ಮುಂಚೆ ಇವಳ ಜೀವನ ಚರಿತ್ರೆ ತಿಳ್ಕೊಂಡ್ವಿ. ಹೌದು, ಈ ಜೀವನ ಚರಿತ್ರೆಯಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನ ನಾವು ನಿಯಂತ್ರಣ ಕ್ರಮ ಅಳವಡಿಸ್ಕೋಬೇಕಾಗತ್ತೆ. ಈ ಬೇರುಳುಗಳನ್ನ ನಿಯಂತ್ರಣ ಮಾಡೋಕ್ಕೆ ಸಿಗುವ ಒಂದು ನಮಗೆ ಅವಕಾಶ 2-2 ಸಲ. ಅದು ಮೊದಲನೇದು ದುಂಬಿ ಭೂಮಿಯಿಂದ ಹೊರಗಡೆ ಬಂದಾಗ. ಹೌದು. ಸೊ ಅದರಿಂದ ಮೊದಲನೇ ಮಳೆ ಬಿದ್ದಾಗ. ಹೌದು, ಈ ಮೊದಲನೇ ಮಳೆ ಬಂದಾಗ ದುಂಬಿಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಹಿಡಿದು ನಾಶ ಮಾಡಿದ್ರೆ ಅವಳ ಸಂತತಿಯಲ್ಲಿ ಸಾಕಷ್ಟು ಕಡಿಮೆ ಮಾಡಬಹುದು. ಈ ದುಂಬಿಗಳು ಭೂಮಿಯಿಂದ ಬಂದ ತಕ್ಷಣನೇ ಬೇವಿನ ಮರಕ್ಕೆ, ಸಾಮಾನ್ಯವಾಗಿ ಬೇವಿನ ಮರಕ್ಕೆ ಬರುತ್ತೆ, ಮತ್ತೆ ಇತರೆ ಹರಳಿ ಹುಣಸೆ ಮರಕ್ಕೆ ಬರುತ್ತೆ. ಪ್ರಮುಖವಾಗಿ ಬೇವಿನ ಮರದ ಇವು ಬಂದು ಆಶ್ರಯವನ್ನು ಪಡೆಯೋದ್ರಿಂದ ಈ ಬೇವಿನ ಮರನ್ನ ನಮ್ಮ ಹೊಲ ಗದ್ದೆಗಳ ಸುತ್ತಮುತ್ತ ಇರ್ತಕ್ಕಂಥ ಬೇವಿನ ಮರಗಳನ್ನ ಸಂಜೆ ನಾವು ಅವುಗಳನ್ನ ಪರೀಕ್ಷೆ ಮಾಡಿ ಅಲ್ಲಿ ದುಂಬಿಗಳು ಯಾರಿಗೆ ಬಂದು ಕೂತಿರ್ತ ದುಂಬಿಗಳನ್ನ ಹಿಡಿದು ನಾಶ ಮಾಡೋದು, ಇದು ಪ್ರಮುಖವಾಗಿ ಮಾಡಬೇಕು. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ಯಾವ ಮರಕ್ಕೆ ಬರುತ್ತೆ, ಅಲ್ಲಿ 100+ ಬೇವಿನ ಮರ ಇರುತ್ತೆ, ಅದರಲ್ಲಿ ಯಾವ ಮರಕ್ಕೆ ಬರುತ್ತೆ ಇದನ್ನ ಹೇಳಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ಮರಗಳನ್ನೆಲ್ಲ ನಾವು ಗುರುತಿಸ್ಬೇಕು. ಅಂದ್ರೆ ಈಗ ಯಾವ್ದಾನ ಒಂದು ಮರದ ಕಡೆ ಬರಂಗೆ ಆಕರ್ಷಣೆ ಮಾಡಬಹುದು, ಬೆಳಕೇನಾದ್ರೂ ಮಾಡಬಹುದು. ಹೇಗೆ ಅಂದ್ರೆ ಈಗ ನಮ್ಮ ಭೂಮಿನಲ್ಲಿ ಆಗಲೇ ಬೇರುಳದ ಹಾವಳಿ ಇದೆ ಅಂತ ಗೊತ್ತಾದ್ರೆ ಅಂತ ಜಮೀನಿನಲ್ಲಿ ಈ ಬೇವಿನ ಮರದ ಕಡ್ಡಿಗಳನ್ನ ಕಡಿದು ಬಿಟ್ಟು 1-7 ಅಡಿ ಗೂಟಗಳ ತರ ಮಾಡಿಬಿಟ್ಟು ನಾವು ನೆಟ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಹಾರದಂತಹ ದುಂಬಿಗಳೆಲ್ಲ ಅಲ್ಲಿಗೆ ಬಂದು ಆಕರ್ಷಣೆ ಆಗುತ್ತೆ. ಓಹೋ, ಜಮೀನಲ್ಲೇ ಬಂದ್ಬಿಡ್ತಾವೆ? ಜಮೀನಿಗೆ ಬರುತ್ತೆ. ಬಯಲಿನಲ್ಲೇ ನೆಡಬೇಕು? ಅಲ್ಲಿ ಅಲ್ಲಿ ಬಯಲು ನಿಂತ್ಕೊಂಡ್ರೆ ಆಯ್ತು, ಮರಗಳನ್ನ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಈ ಹುಳುಗಳು ಎರಡನೇ ನಾವು ನಿಯಂತ್ರಣ ಮಾಡೋಕ್ಕೆ ಇರ್ತಕ್ಕಂಥ ಅಂಶ ಏನಪ್ಪ ಅಂತಂದ್ರೆ, ನಾವು ಬಿತ್ತನೆ ಮಾಡಬೇಕಾದ್ರೆ, ನೆಲಗಡಲೆ ಬೆಳೆಯೆಲ್ಲ ಬಿತ್ತನೆ ಮಾಡಬೇಕಾದ್ರೆ ಬಿತ್ತನೆ ಬೀಜದ ಬೀಜೋಪಚಾರ ಮಾಡಬಹುದು, ರಾಸಾಯನಿಕ ಜೊತೆ ಬೀಜೋಪಚಾರ ಮಾಡಬಹುದು. ಇದಕ್ಕೋಸ್ಕರ ಏನ್ ಮಾಡಬಹುದು ಅಂದ್ರೆ, ನಾವು ಸುಲಿದಂತಹ ಬೀಜ, ಈಗ ಬಿತ್ತನೆ ಮಾಡಕ್ಕೆ ರೆಡಿಯಾಗಿ ಇಟ್ಕೊಂಡಿರ್ತಕ್ಕಂತಹ ಬೀಜವನ್ನ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಸುರಿದು ಬಿಟ್ಟು ಅದ್ರ ಮೇಲೆ 1 ಕೆಜಿ ಬೀಜಕ್ಕೆ 15 ಮಿಲಿ ಕ್ಲೋರ್ ಪೈರಿಫಾಸ್ ಔಷಧಿ ಕೀಟನಾಶಕವನ್ನ ತೆಳುವಾಗಿ ಹರಡಿಬಿಟ್ಟು ಕೈಯಿಂದ ಏನ್ ಮುಟ್ಟದ್ ಬೇಡ, ಆ ಕಡೆ ಈ ಕಡೆ ಇಬ್ರು ಪ್ಲಾಸ್ಟಿಕ್ ಹಾಳೆ ಹಿಡ್ಕೊಂಡು ಅದನ್ನ ಆಡಿಸಿದ್ರೆ ಅದು ಸಮವಾಗಿ ಮಿಶ್ರ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಅದನ್ನ ಒಂದು 2-3 ಗಂಟೆ ನೆರಳಲ್ಲಿ ಒಣಗಿಸ್ಬಿಟ್ಟು ನಂತರ ಬಿತ್ತನೆ ಉಪಯೋಗಿಸ್ಕೋಬಹುದು. ಅಂದ್ರೆ ಬಿತ್ತನೆ ಮಾಡಲು ಕೂಡ ಕೈಗೆ ಏನಾದ್ರು ಕವಚ ಹಾಕಬೇಕು? ಖಂಡಿತ. ರಾಸಾಯನಿಕ ಏನಾದ್ರು ಸಂಪರ್ಕಕ್ಕೆ ಬರಬಹುದಲ್ವೇ? ರಾಸಾಯನಿಕಕ್ಕೆ ಸಂಪರ್ಕ ಬರ್ದಾಗಿರಿ, ಕೈನಲ್ಲಿ ಗಾಯಗೆ ಇದ್ರೆ ಕವಚ ಹಾಕೋದು, ಜೊತೆಗೆ ಮೂಗಿಗೆ ಬಟ್ಟೆ ಕಟ್ಟೋದು, ಎರಡು ಬಹಳ ಮುಖ್ಯ. ಕೀಟನಾಶಕಗಳನ್ನ ಬಳಸ್ತಾರೆ. ಈ ರೀತಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಸಾಕಷ್ಟು ನಮಗೆ ಬೇರೆ ಹುಳುಗಳಿಂದ ಅಥವಾ ರಕ್ಷಣೆ ಸಿಗುತ್ತೆ. ಎಷ್ಟು ದಿನದವರೆಗೂ ಕೆಲಸ ಮಾಡಬಹುದು ಈ ಕ್ಲೋರೋಫೈರಿಫಾಸ್ ಅಂತ? ಕ್ಲೋರೋಫೈರಿಫಾಸ್ ಬಿತ್ತನೆ, ಈ ಬೇರೆ ಹುಳದ ಸಮಸ್ಯೆ ಶುರುವಾಗದೆ ಬಿತ್ತನೆ ಆಗಿದ್ದು ಒಂದು ವಾರಕ್ಕೆ ಶುರುವಾಗುತ್ತೆ, ಅಲ್ಲಿ ತನಕ ಇದು ನಮಗೆ ರಕ್ಷಣೆ ಒಂದು 2 ವಾರ ಕೊಡಬಹುದು? ಕೊಡುತ್ತೆ, ಕೊಡುತ್ತೆ, ಖಂಡಿತ ಕೊಡುತ್ತೆ. ಈ ರೀತಿ ಮಾಡ್ಕೋಬಹುದು ಮೊದಲನೇದಾಗಿ. ಎರಡನೇದು 4-8 ಹರಳುಗಳು, ಇದು ಸಹ ಕೀಟನಾಶಕ. ಹೌದು, ಬಹಳ ವಿಷಕಾರಿ. ಹೌದು, ಇದನ್ನ ಒಂದು 2.5 ಅಥವಾ 3 ಕೆಜಿ ಕೀಟನಾಶಕ 4-8 10 GA ಹರಳು ರೂಪದಲ್ಲಿ ಸಿಗುತ್ತೆ. ಅದೊಂದು 10 ಕೆಜಿ ಮರಳು ಅಥವಾ ಸಣ್ಣ ಮರಳಲ್ಲಿ ಬೆರೆಸಿಬಿಟ್ಟು ಬಿತ್ತನೆ ಮಾಡೋ ಸಂದರ್ಭದಲ್ಲಿ ಸಾಲಲ್ಲೇನೆ ಬಿತ್ತನೆ ಸಾಲಿಗೆ ಹಾಕ್ಬಿಡೋದು, ಹಾಕೊಂಡೋಗಿ ನಂತರ ಮುಚ್ಚೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಇದಕ್ಕೆ ನಮಗೆ ರಕ್ಷಣೆ ಸಿಗುತ್ತೆ. ಅಂದ್ರೆ ಅದು ಘಾಟು ವಾಸನೆ ಬೀರ್ತಾ ಇರ್ತದೆ. ಹೌದು, ರಾಸಾಯನಿಕ. ಅದು ಇವೆಲ್ಲದಕ್ಕಿಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಕ್ರಮ ಏನಪ್ಪ ಅಂದ್ರೆ, ನಮಗೆ ಬಾಧೆ ಆಗಿರ್ತಕ್ಕಂಥ ಜಮೀನಲ್ಲಿ ಹುಳುವನ್ನ ಆರಿಸಿ ತೆಗೆಯೋದು. ಓಹೋ, ಹುಡುಕಿ ಸಾಯಿಸೋದು. ಈಗ ಈ ಹುಳುಗಳನ್ನ ಹುಡುಕೋದು ಭಾರಿ ಸುಲಭ, ಯಾಕಂದ್ರೆ ಒಂದು ಸಾಲಲ್ಲಿ ಎಲ್ಲೆಲ್ಲಿ ಗಿಡ ಒಣಗಿರುತ್ತಲ್ಲ, ಅದರ ನಂತರದ ಗಿಡ ಅಥವಾ ಅದರ ಹಿಂದೆ ಮುಂದೆ ಒಂದು ಗಿಡದಲ್ಲಿ ಖಂಡಿತ ಒಂದು ಬೇರುಳ ಇದ್ದೇ ಇರುತ್ತೆ. ಅದನ್ನ ಕಡ್ಡಿ ಸಹಿತದಿಂದ ತೆಗಿಬೇಕು. ತೆಗೆದು ಬಿಟ್ರೆ ಅದನ್ನ ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ನಾಶ ಮಾಡಬಹುದು. ನೀವು ಆಗಲೇ ಹೇಳಿದ್ರಿ ಈ ಬೇರುಳುಗಳು ಭೂಮಿನ ಬರಡು ಮಾಡುತ್ತೆ ಅಂತ. 250-300 ಬೇರುಳ ಇದ್ರೆ ಸಾಕು, 1 ಹೆಕ್ಟೇರ್ ಪ್ರದೇಶವನ್ನು ನೀವು ಬರಡು ಮಾಡುತ್ತೆ, ಒಂಥರ ಬಯಲು ಮಾಡಿಬಿಡ್ತಾರೆ. ಹೌದು, ಈ ರೀತಿ ಇದನ್ನ ಶೇಂಗಾ ಬೆಳೆನಲ್ಲಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಈ ಕ್ರಮಗಳನ್ನೇ ಅನುಸರಿಸಬೇಕಾಗುತ್ತೆ. ಬೇರೆ ಮತ್ತೆ ಮಣ್ಣಿ ಸಿಂಪಡಣೆ ಮಾಡೋದು ಇವೆಲ್ಲ ಕೆಲಸಗಳು ಅಂತ ಆಗೋದಿಲ್ಲ, ಮತ್ತೆ ಪ್ರಾಯೋಗಿಕವಾಗಿ ಖಂಡಿತ ಸಾಧು ಅಲ್ಲ ಅಂತ ಆಗೋದಿಲ್ಲ. ರೈತರು ಕಷ್ಟ ಆಗುತ್ತೆ, ಮತ್ತೆ ಆರ್ಥಿಕ ವೆಚ್ಚನೂ ಜಾಸ್ತಿ ಆಗುತ್ತೆ. ಮೂರನೇ ಹಂತದ ಬೇರು ಹುಳಕ್ಕೆ ಯಾವುದೇ ರೀತಿ ಕೀಟನಾಶಕವನ್ನು ಹಾಕರು ಪರಿಣಾಮ ಬೀರೋದಿಲ್ಲ, ಅಂದ್ರೆ ಬಲ್ತಿರುತ್ತೆ ಅದು. ಹೌದು, ಸಾಕಷ್ಟು. ಮೂರನೇ ಹಂತದ ಮರಿಹುಳು, ಮರಿಹುಳಕ್ಕೆ ನೀವು ಕೀಟನಾಶಕವನ್ನು ಹಾಕೋದು ಪ್ರಯೋಜನಕಾರಿ ಅಲ್ಲ. ಕಬ್ಬಿನಲ್ಲೂ ಸಹ ಇದೆ, ನಾವು ದುಂಬಿಯನ್ನ ಹಿಡಿದು ನಾಶ ಮಾಡೋದೇ ಪ್ರಮುಖವಾಗಿರ್ತಕ್ಕಂತ ವಿಧಾನ. ಮಂತ್ರ ಇದರಲ್ಲಿ ಮರಿಹುಳನ್ನ ಆರ್ಸಕ್ ಆಗೋದಿಲ್ಲ, ಕಬ್ಬು ಬೆಳೆ ಒಂದ್ಸಲ ಮೇಲೆ ಬಂತು ಅಂದ್ರೆ. ಆದ್ರೆ ಕೂಳೆ ಬೆಳೆ ಇರತಕ್ಕಂತಹ ಕಬ್ಬಿನ ತೋಟದಲ್ಲಿ ಎಲ್ಲೆಲ್ಲಿ ಗಿಡಗಳು ಒಣಗ್ತಾ ಇದೆ, ಆ ಗಿಡವನ್ನ ಬುಡವನ್ನ ತೆಗೆದು ನಾವು ಹುಳವನ್ನ ಆರಿಸಿ ನಾವು ನಿಯಂತ್ರಣ ಮಾಡ್ಕೋಬಹುದು. ಒಂದ್ಸಲ ಕಬ್ಬು ಬೆಳೆಯಕ್ಕೆ ಶುರು ಆದ್ಮೇಲೆ ಮತ್ತೆ ಅದನ್ನ ನಾವು ತೆಗೆಯಕ್ ಆಗೋದಿಲ್ಲ, ಈ ರೀತಿ ಮಾಡ್ಕೋಬಹುದು. ಇನ್ನು ನೀರಾವರಿ ಪ್ರದೇಶದಲ್ಲಿ, ಹೌದು, ಭತ್ತವನ್ನ ಬೆಳೀತಕ್ಕಂಥ ಪ್ರದೇಶದಲ್ಲಿ ಭತ್ತದ ಜೊತೆ ಬೆಳೆ ಪರಿವರ್ತನೆ ಮಾಡಬಹುದು. ಓಹ್, ಅಂದ್ರೆ ಭತ್ತ ಬೆಳೆಯೋದು ಬಹಳ ಮುಖ್ಯ. ಹೌದು, ಈ ವರ್ಷ ಕಬ್ಬನ್ನ ನಿಲ್ಲಿಸಿ ಭತ್ತವನ್ನ ಬೆಳೆದು ಮುಂದೆ ವರ್ಷದಲ್ಲಿ ಕಬ್ಬು ತಗೊಂಡ್ರೆ ಆ ವರ್ಷದಲ್ಲಿ ಈ ಬೇರುಳುಗಳ ಹಾವಳಿ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದ್ರೆ ನಿಂತ ನೀರಿನಲ್ಲಿ ಭತ್ತ ಬೆಳಿಬೇಕು, ಕೆಸರುಗೆದ್ದೆ ಭತ್ತ. ಯಾಕಂದ್ರೆ ಈಗ ಶ್ರೀ ಪದ್ಧತಿ ಅಂತಾರೆ, ಮತ್ತೆ ಈ ಏರೋಬಿಕ್ ಪದ್ಧತಿ ಅಂತಾರೆ, ಅದರಲ್ಲಿ ಅಷ್ಟಾಗೋದಿಲ್ಲ. ನೀರು ನಿಂತು ಅಲ್ಲಿ ಭತ್ತ ಬೆಳೆ. ಬೇರುಳುಗಳು ಮುಖ್ಯವಾಗಿ ಎಲ್ಲಾ ಬೆಳೆಗಳಿಗೂ ಬಾಧಿಸುತ್ತೆ, ಆದ್ರೆ ಈ ಭತ್ತಕ್ಕೆ ಅಂದ್ರೆ ಕೆಸರುಗದ್ದೆ ಭತ್ತದಲ್ಲಿ ಬೇರುಳುಗಳ ಹಾವಳಿ ಇಲ್ಲ, ಯಾಕಂದ್ರೆ ಅವಕ್ಕೆ ಗಾಳಿ ಇರೋದಿಲ್ಲ, ನಾಶ ಆಗ್ತವೆ, ಅಲ್ಲಿ ಕಡಿಮೆ ಆಗುತ್ತೆ, ಅವಳ ಸಂತತಿ ಕಡಿಮೆ ಆಗುತ್ತೆ. ಇನ್ನ ಈ ಹಂದಿಗಳನ್ನ ಏನಾದ್ರು ಬಳಸ್ಕೋಬಹುದು? ಈಗ ನಮ್ಮ ಬೀಳು ಜಮೀನ್ ಇರುತ್ತೆ, ಅಲ್ಲಿ ಬೇರು ಹುಳುಗಳ ಹಾವಳಿ ವರ್ಷದಿಂದ ವರ್ಷಕ್ಕಿದ್ದೇ ಇರುತ್ತೆ. ಅಂತ ಕಡೆಗಳಲ್ಲಿ ಈ ಹಂದಿಗಳು ಈ ನೆಲವನ್ನೆಲ್ಲ ಒಂಥರ ಬಗೆದು ಆರಿಸ್ಕೊಂಡು ತಿನ್ನೋದನ್ನ ನಾವು ಕಾಣ್ತಾ ಇರ್ತೀವಿ. ಇಲ್ಲಿ ಏನಾದ್ರು ಅದು ಉಪಯೋಗಕ್ಕೆ ಬರ್ಬೋದೇ? ಇಲ್ಲಿ ಕಷ್ಟ. ನೀರಾವರಿ ಬೆಳೆ ಕಬ್ಬಿನ ಬೆಳೆಯಲ್ಲಿ ಇದು ಕಷ್ಟ. ಇದು ನಂತರ ಕೆಲವು ಕಡೆ ನೆಲಗಡಲೆ ಬೆಳೆನಲ್ಲಿ ಹಂದಿಗಳು ಹೊಲಕ್ಕೆ ನುಗ್ಗಿ ಇರೋದು ಎಲ್ಲ ವರದಿ ಆಗಿದೆ. ಆದ್ರೆ ಅವು ಬೇರುಳ ತಿನ್ನೋದಕ್ಕಿಂತ ಬಿತ್ತನೆ ಬೀಜ ತಿಂದಿರೋದನ್ನೇ ಹೆಚ್ಚು ಹೆಚ್ಚಾಗ್ಬಿಟ್ಟಿರುತ್ತೆ. ಅದು ಅಷ್ಟು. ಆದ್ರೆ ನೀವು ಕೇಳಿದಕ್ಕೆ ಒಂದು ನಾನು ಮಾಹಿತಿ ಕೊಡಕ್ ಇಷ್ಟಪಡೋದೇನಂತಂದ್ರೆ, ಅಡಿಕೆ ಬೇರುಳುಗಳಲ್ಲಿ ಈ ಕಾಡು ಹಂದಿಗಳು ಕೆಲಸ ಮಾಡಿರೋದು ನಮಗೆ ವರದಿ ಬಿಟ್ಟು ಮತ್ತು ನಾವು ನೋಡಿದೀವಿ. ಅವು ಸಾಕಷ್ಟು ಇಷ್ಟಪಡ್ತವೆ, ಇಷ್ಟಪಟ್ಟು ತಿಂತವೆ. ಆದ್ರೆ ದುರಾದೃಷ್ಟ ಇತ್ತೀಚೆಗೆ ಕಾಡು ಹಂದಿಗಳ ಸಂಖ್ಯೆ ಕಡಿಮೆ ಆಗಿದೆ, ಮನುಷ್ಯರ ಪಾಲಾಗಿದಾವೆ ಅಂತೀರಿ. ಹೌದು. ಈ ಕಬ್ಬಿನಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ನೀರಾವರಿ ಬೆಳೆನಲ್ಲಿ ನಾವು ಮಾಡ್ಬೇಕಂದ್ರೆ 5-6 ಸಲ ಚೆನ್ನಾಗಿ ಉಳುಮೆ ಮಾಡಿದ್ರೆ 90% ಹುಳುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಅಂದ್ರೆ ಭೂಮಿಯ ಸಿದ್ಧತೆ ಬಹಳ ಮುಖ್ಯ. ಭೂಮಿ ಸಿದ್ಧತೆ ಮಾಡೋ ಟೈಮಲ್ಲಿ ಮಾಡ್ಕೊಬಹುದು. ನಂತರ ಭತ್ತದ ಜೊತೆ ಬೆಳೆ ಪರಿವರ್ತನೆ ಮಾಡ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಜೈವಿಕ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ಕೀಟನಾಶಕ ಕಾಲದಲ್ಲೇನೆ ಅನೇಕ ಜೈವಿಕ ಕೀಟನಾಶಕಗಳಿದ್ದಾವೆ, ನಾಶಗಳನ್ನು ಬಳಸಿ ಇದರ ಬಗ್ಗೆ ಸಂಶೋಧನೆ ಸಾಕಷ್ಟು ನಡೆದಿದೆ. ಕೆಲವು ಬಗೆಯ ಶಿಲೀಂಧ್ರಗಳು, ಬಿವೇರಿಯಾ ಬ್ಯಾಸಿಯಾನ್ ಅಂತಕ್ಕಂಥದ್ದು, ಮೆಟಾರಿಜಮ್ ಅನಿಸೋಫ್ಲಿ ಅನ್ನತಕ್ಕಂಥ ಶಿಲೀಂಧ್ರವನ್ನು ಬಳಸಿದ್ದಾರೆ. ಅವು ಫಲಿತಾಂಶವನ್ನು ಕೆಲವು ಕಡೆ ಕೊಟ್ಟಿದ್ದಾವೆ. ಆದರೆ ಇವುಗಳ ಫಲಿತಾಂಶ ಎಲ್ಲಾ ಕಡೆ ಏಕರೂಪವಾಗಿಲ್ಲ. ಅಂದ್ರೆ ವಾತಾವರಣ ಚೆನ್ನಾಗಿರ್ಬೇಕಾಗತ್ತೆ, ಅವಕ್ಕೆ ಆಗಿರ್ತಕ್ಕಂಥ ವಾತಾವರಣ ಬೇಕು. ಮತ್ತೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂತಹ ಈ ಶಿಲೀಂಧ್ರಗಳು ಬೇಕಾಗ ಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಸಂಶೋಧನೆ ನಡೀತಾನೆ ಇದೆ, ಮುಂದುವರಿತಾ ಇದೆ, ನಡೀತಾ ಇದೆ. ಬ್ಯಾಕ್ಟೀರಿಯಾಗಳನ್ನು ಬಳಸ್ಕೋಬಹುದು, ಬ್ಯಾಕ್ಟೀರಿಯಾಗಳನ್ನ ಬಳಸಬಹುದು. ಅದರಲ್ಲಿ ಒಂದು ಪೀನಿ ಬ್ಯಾಸಿಲಸ್ ಪೋಪಿಲೆ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಇದೆ. ಇದು ಈಗಲೂ ಸಹ ನೀವು ಹೋದ್ರೆ ಈ ಮಂಡ್ಯ ಮೈಸೂರು ಆ ಪ್ರದೇಶದಲ್ಲಿ ನೀವು ಕಬ್ಬಿನ ಬೇರುಳು ತೆಗೆದಾಗ ಈ ಬ್ಯಾಕ್ಟೀರಿಯಾದಿಂದ ತೊಂದರೆ ಆಗಿರ್ತಕ್ಕಂಥ ಇನ್ಫೆಕ್ಟ್ ಆಗಿರ್ತಕ್ಕಂಥ ಬೇರುಳುಗಳು ಸಿಗ್ತವೆ, ಬೇರುಳುಗಳು ಸಿಗುತ್ತೆ. ಅವುಗಳು ತಂದು ನೀವು ಪ್ರಯೋಗಶಾಲೆಯಲ್ಲಿ ಅಭಿವೃದ್ಧಿ ಪಡಿಸಿ ಮತ್ತೆ ನೀವು ಬಳಸಬಹುದು. ಆದರೆ ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ. ಇದು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಪಡಿಸೋದು ಸ್ವಲ್ಪ ಕಷ್ಟ. ಅದ್ರ ಬಗ್ಗೆ ಸಹ ನಾವು ಸಂಶೋಧನೆಯನ್ನ ನಡೆಸ್ತಾ ಇದ್ದೀವಿ. ಅಂದ್ರೆ ಈ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನ ಹೇಗೆ ಬಳಸ್ಕೋಬಹುದು ಅಂತಾರೆ ಒಂದ್ ವೇಳೆ ಬಳಸುವಂತವ್ರು? ಬ್ಯಾಕ್ಟೀರಿಯಾವನ್ನ ಅದು ನಾವು ನೇರವಾಗಿ ಭೂಮಿಗೆ ಸೇರಿಸುವಂತಹದ್ದು. ಅಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಬಹುದು, ಶಿಲೀಂಧ್ರವನ್ನ ಸಹ ಮಂಡಿಗೆ ಸೇರಿಸಬೇಕು. ಆದ್ರೆ ಇವ್ರ ಮಣ್ಣಿಗೆ ಸೇರಿಸಕ್ಕಿಂತ ಮುಂಚೆ ಒಂದು ಜೊತೆನಲ್ಲಿ ಒಂದು ಕ್ಯಾರಿಯರ್ ಮೆಟೀರಿಯಲ್ ಅಂತ ಬೇಕು ನಮಗೆ, ಮಾಧ್ಯಮ, ಒಂದು ಮಾಧ್ಯಮ ಬೇಕಾಗುತ್ತೆ. ಸಾಮಾನ್ಯವಾಗಿ ಅದನ್ನ ಒಳ್ಳೆ ಕಳಿತ ಗೊಬ್ಬರ ಇದನ್ನ ಸೇರಿಸಿ ಬಳಸಬೇಕಾಗುತ್ತೆ. ಮತ್ತೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಬೇಕಾಗತ್ತೆ. ಹೌದು, ಈ ಶಿಲೀಂಧ್ರದ ಬೆಳವಣಿಗೆ ಆಗ್ಬೇಕು ಅಂದ್ರೆ ಮಣ್ಣಲ್ಲಿ ಸಾಕಷ್ಟು ತೇವಾಂಶ ಇರಲೇಬೇಕು, ಅವಾಗ ಚೆನ್ನಾಗಿ ಕೆಲಸ ಮಾಡಕ್ಕೆ. ಅದರಿಂದ ಇದನ್ನ ಕಬ್ಬಿನ ಬೆಳೆನಲ್ಲಿ ಇದನ್ನ ಸ್ವಲ್ಪ ನಾವು ಬಳಸಬಹುದು. ಕುಷ್ಕಿ ನೆಲಗಡಲೆ ಸ್ವಲ್ಪ ಕಷ್ಟನೆ, ಕುಷಿನಲ್ಲಿ ಸ್ವಲ್ಪ ಕಷ್ಟ. ಮತ್ತೆ ಜಂತು ಹುಳುಗಳನ್ನ ಏನಾದರೂ ಬಳಸ್ಕೋಬಹುದೇ? ಒಂದು ಎಂಟಮಾ ಪ್ಯಾಥೋಜೆನಿಕ್ ನೆಮಟೋಡ್ ಅಂತ ಹೇಳ್ತೀವಿ, ಅಂದ್ರೆ ಕೀಟಗಳನ್ನ ತಿನ್ನುವಂತಹ ಕೆಲವು ಜಂತುಗಳು. ಜಂತುಗಳಲ್ಲಿ ಸಾಮಾನ್ಯ ಎರಡು ತರ ಇದೆ, ಒಂದು ಸಸ್ಯ ಜಂತುಗಳು, ಒಂದು ಕೀಟವನ್ನ ತಿಂತಕ್ಕಂಥ ಜಂತುಗಳು. ಅವುಗಳ ಕೀಟಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಜಂತುಗಳಿದೆ, ಅವುಗಳನ್ನು ಸಹ ನಾವು ಯಶಸ್ವಿಯಾಗಿ ಬಳಸ್ಕೋಬಹುದು. ಆದ್ರೆ ಈ ಎಲ್ಲಾ ಕೆಲಸಗಳು ಮಾಡಬೇಕು ಅಂದ್ರೆ ಅದಕ್ಕೆ ಮಾಧ್ಯಮ ಸರಿ ಇರಬೇಕು, ಮತ್ತೆ ತೋಟದಲ್ಲಿ ತೇವಾಂಶ ಇರಬೇಕು. ಈ ಎರಡು ಅಂಶ ಇದ್ರೆ ಇವೆರಡು ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇದುವರೆಗೆ ನಾವು ಈ ಬೇರುಳುಗಳ ಪ್ರಮುಖ ಬೇರುಳುಗಳ ಜೀವನ ಚರಿತ್ರೆ ಮತ್ತು ಅವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಮತ್ತೆ ಹೊಲಗದ್ದೆನಲ್ಲಿ ಅವುಗಳ ಲಕ್ಷಣ ಹೇಗೆ ಅಂತ ನಾವು ಮಾತಾಡಿದ್ವಿ. ಒಂದು ಪ್ರಮುಖವಾದ ಅಂಶ ಏನಪ್ಪ ಅಂದ್ರೆ, ಈ ಬೇರುಳುಗಳನ್ನ ಒಬ್ಬ ರೈತ ಅಥವಾ ಒಂದಿಬ್ಬರು ರೈತರು ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಆಗುದಿಲ್ಲ. ಇದಕ್ಕೆ ಒಂದು ಗ್ರಾಮದ ಎಲ್ಲಾ ರೈತರು ಸಾಮೂಹಿಕವಾಗಿ ಈ ಮಳೆ ಆದಾಗ ಒಂದು ತಿಂಗಳ ಕಾಲ ಇದನ್ನ ಒಂದು ವ್ರತದಂತೆ ಮಾಡಬೇಕಾಗುತ್ತೆ. ಇದು ಹಿಂದೆ ಮಾಡಿದ್ದಾರೆ, ಮಾಡಿದ್ರಿಂದನೇ ಇವತ್ತಿನ ನಮ್ಮಲ್ಲಿ ಕಬ್ಬು ಮತ್ತೆ ಶೇಂಗಾ ಬೆಳೆಯಕ್ಕೆ ಅವಕಾಶ ಆಗ್ತಾ ಇರೋದು. ಈ ರೀತಿ ಮಾಡೋದ್ರಿಂದ ಮಾತ್ರ ಈ ಹುಳುಗಳನ್ನ ನಾವು ನಿಯಂತ್ರಣ ಮಾಡಬೇಕಾಗತ್ತೆ. ಇಲ್ಲ ಒಬ್ರು ಇಬ್ರು ಮಾಡಿದ್ರೆ ಯಾವ ರೀತಿಯ ಒಂದು ಪ್ರಯೋಜನ ಆಗುವುದಿಲ್ಲ, ಫಲ ಸಿಗಲ್ಲ, ಫಲ ಸಿಗೋದಿಲ್ಲ. ಸಾಮೂಹಿಕ ಪ್ರಮುಖವಾಗಿರ್ತಕ್ಕಂಥದ್ದೇ ಇಲ್ಲಿ ದುಂಬಿಗಳನ್ನ ಹಿಡಿದು ನಾಶ ಮಾಡುವಂತದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ರೈತರೆಲ್ಲ ಸಹಕಾರಗಳು, ಅವರ ಒಂದು ಒಡನಾಟಗಳು, ಮತ್ತು ಅವರು ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಆ ಸಮಯದಲ್ಲಿ ಮಾಡಬೇಕು. ಹೌದು, ಭಾರಿ ಮಳೆ ಬಿದ್ದ ದಿನ ಮುಖ್ಯವಾದ ಒಂದು ಅಂಶ ಏನಪ್ಪ ಅಂದ್ರೆ ಬೇರು ಹುಳುಗಳ ನಿಯಂತ್ರಣ ಅಂದ್ರೆ ಸಮಯ, ಅವುಗಳ ಸಮಯಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಆ ಸಮಯವನ್ನು ಬಿಟ್ರೆ ಮತ್ತೆ ನಾವು ಯಾವ ರೀತಿಯಾಗಿ ಬೇರು ಹುಳುಗಳನ್ನ ಹಿಂಬಾಲಿಸಕ್ ಆಗುದಿಲ್ಲ. ರೈತ ಬಾಂಧವರೇ, ತಾವು ಈ ಬೇರು ಹುಳುಗಳ ನಿಯಂತ್ರಣದ ಬಗ್ಗೆ ಡಾಕ್ಟರ್ ಕೆ ವಿ ಪ್ರಕಾಶ್ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಅವರನ್ನು ಸಂಪರ್ಕಿಸಿ ಪಡ್ಕೋಬಹುದು. ಆ ದೂರವಾಣಿ ಸಂಖ್ಯೆ ಹೀಗಿದೆ: 7-8-2-9-7-6 9568. ಇನ್ನೊಂದ್ಸರಿ ಹೇಳ್ತೀನಿ, 7829769568. ತುಂಬಾ ಸಂತೋಷ ಡಾಕ್ಟರ್ ಪ್ರಕಾಶ್ ಅವರೇ.